ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಬೆಳೆ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಸಾಮಾನ್ಯವಾಗಿ ಹೇಳುವಂತಹ ಮಾತು, ಈ ಬೆಳೆ ವೈವಿಧ್ಯತೆಯ ಒಂದು ವಿಶೇಷತೆ ಏನು? ಯಾಕಾಗಿ ನಾವು ಬೆಳೆ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಬೇಕು? ಬೆಳೆ ವೈವಿಧ್ಯತೆ ರೈತನಿಗೆ ತುಂಬಾ ಆಗತ್ತೆ, ಆತನ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಬೆಳೆ ವೈವಿಧ್ಯತೆ, ಮಿಶ್ರ ಕೃಷಿ, ಬೆಳೆ ವೈವಿಧ್ಯತೆಯಲ್ಲಿ ಮಿಶ್ರ ಕೃಷಿಯು ಬರುತ್ತದೆ, ಅದು ತುಂಬ ಆಗತ್ತೆ. ಯಾಕೆಂದರೆ ಒಂದು ಬೆಳೆ ನಮಗೆ ಎಲ್ಲಾದರೂ ಕೈಕೊಟ್ಟಿತು ಅಂದರೆ ಮತ್ತೊಂದು ಬೆಳೆ ಅದರ ಆದಾಯದಿಂದ ನಾವು ಸ್ವಲ್ಪ ಆದಾಯ ಪಡ್ಕೊಳ್ಬೋದು, ಮತ್ತೆ ಮತ್ತೊಂದು ಈ ಉಪ ಬೆಳೆಯ ಆದಾಯದಿಂದ ನಮಗೆ ಅದು ಮುಖ್ಯ ಬೆಳೆಯ ಏನು ಅದಕ್ಕೆ ಹಾಕುವಂಥ ಗೊಬ್ಬರ ಅಥವಾ ಇತ್ಯಾದಿ ಪೋಷಕಾಂಶಗಳಿಗೆ ಅಥವಾ ಬೇರೆ ಏನಾದರೂ ಕೃಷಿ ಕೆಲಸಗಳಿಗೆಲ್ಲ ಈ ಉಪ ಬೆಳೆಯ ಆದಾಯವನ್ನು ಉಪಯೋಗಿಸಿಕೊಂಡು ನಮಗೆ ಮುಖ್ಯ ಬೆಳೆಯ ಆದಾಯವನ್ನು ಹಾಗೆ ನಮ್ಮ ಮುಂದಿನ ಇದಕ್ಕೆ ಉಳಿತಾಯವಾಗಿ ಮಾಡಿಕೊಳ್ಬೋದು. ಇನ್ನೊಂದು ಪೂರಕವಾದಂತಹ ವಿಷಯ ಅಂತಂದ್ರೆ, ಈಗ ಪೋಷಕಾಂಶ ಅಲ್ಲದೆ ಗಾಳಿ ಬೆಳಕಲ್ಲೂ ಕೂಡ ಒಂದು ಬೇಡಿಕೆಗಳು ವ್ಯತ್ಯಾಸ ಇರ್ತದೆ, ಅವುಗಳನ್ನು ಕೂಡ ಒಂದು ಸದ್ಬಳಕೆ ಮಾಡಬಹುದು, ಎಕರೆವಾರು ಇಳುವರಿಯನ್ನು ಕೂಡ ಜಾಸ್ತಿ ಮಾಡಬಹುದು. ಹೌದು, ಇದು ಸರಿಯಾದ ವಿಷಯ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಯಾವ್ಯಾವ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ? ಅಡಿಕೆ ತೋಟದಲ್ಲಿ ಅಡಿಕೆ ಮರಕ್ಕೆ ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು, ಮತ್ತೆ ಕೊಕ್ಕೋ ಬೆಳೆಯನ್ನು ಬೆಳೆಯಬಹುದು, ಬಾಳೆಯನ್ನು ಬೆಳಿಬಹುದು, ಮತ್ತೆ ಕೆಲವು ಇದು ಲವಂಗ ಜಾಯಿಕಾಯಿಯನ್ನು ಬೆಳಿಬಹುದು. ಒಂದು ಕಾಲದಲ್ಲಿ ವೆನಿಲಾವನ್ನು ಬೆಳೀತಾ ಇದ್ರು. ಕೊಕ್ಕೋ ಬೆಳೆಯನ್ನು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹದ್ದು ಮತ್ತು ತೆಂಗಿನ ತೋಟದಲ್ಲಿ ಬೆಳೆಯುವಂತಹದ್ದು ಏನಾದರೂ ವ್ಯತ್ಯಾಸ ಉಂಟಾ? ಅಡಿಕೆ ತೋಟದಲ್ಲಿ ಅಂದ್ರೆ ನಮ್ಗೆ ಮುಖ್ಯವಾಗಿ ಪ್ರೂನಿಂಗ್ ಜಾಸ್ತಿ ಬೇಕಾಗ್ತದೆ, ಅಂದ್ರೆ ಗೆಲ್ಲು ಕತ್ತರಿಸುವುದು, ಮತ್ತೆ ಎರಡನೇದಾಗಿ ನಮಗೆ ಇದು ಏನು ಸ್ಪ್ರಿಂಕ್ಲರ್ ನೀರು ಹಾಕ್ಲಿಕ್ಕೆ ಸ್ವಲ್ಪ ತೊಂದರೆ ಕೊಡ್ತದೆ, ಮತ್ತೆ ಅಡಿಕೆ ಕೊಯ್ಯುವಾಗ ಎಲ್ಲ ಇದು ದೋಣಿ ಕೊಂಡೋಗ್ಲಿಕ್ಕೆ ಅಥವಾ ಏನಾದ್ರೂ ಹೀಗೆ ಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ, ಮತ್ತೆ ಅಂತ ಇದೇನು ಗೊತ್ತಾಗುದಿಲ್ಲ. ಈಗ ಪೋಷಕಾಂಶದ ನಿರ್ವಹಣೆ ವಿಚಾರಕ್ಕೆ ಬಂದಾಗ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆದ್ರೆ ಹೆಚ್ಚು ಪೋಷಕಾಂಶವನ್ನು ಇಳಿತದೆ, ಅಡಿಕೆಯಲ್ಲಿಯೂ ಕೂಡ ಫಸಲು ಕಡಿಮೆ ಆಗ್ತದೆ ಅಂತ ಕೆಲವರು ರೈತರ ಒಂದು ಅಭಿಪ್ರಾಯ ಇದೆ, ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಇಲ್ಲ ಅಂತ ಇದೆಂತ ಗೊತ್ತಾಗ್ಲಿಲ್ಲ. ನಾನು ಅಡಿಕೆ ತೋಟದಲ್ಲಿ ಹಾಕಿ ಒಂದು 3 ವರ್ಷ ಆಯ್ತು, ಆದ್ರೆ ಅಂತ ಇದೆಂತ ಗೊತ್ತಾಗ್ಲಿಲ್ಲ ನಂಗೆ ಪೋಷಕಾಂಶ. ಯಾಕಂದ್ರೆ ಕೊಕ್ಕೋಗೂ ಸರಿಯಾಗಿ ಪೋಷಕಾಂಶ ಬೇರೆ ಬೇರೆಯಾಗಿ ಕೊಡ್ತಾ ಹೋದ್ರೆ ನಮ್ಗೆ ಅಂತ ದೊಡ್ಡ ತೊಂದರೆ ಗೊತ್ತಾಗ್ಲಿಕ್ಕಿಲ್ಲ. ಮತ್ತೆ ಕೊಕ್ಕೋದ ಗೆಲ್ಲು ಕತ್ತರಿಸಿದ್ದನ್ನೆಲ್ಲ ಅಡಿಕೆ ಬುಡಕ್ಕೆ ಹಾಕಿದ್ರೆ ಇದು ಗೊಬ್ಬರ ಆಗ್ತದೆ, ಅದು ಅದರ ಎಲೆ ತುಂಬಾ ಸಿಗುವ ಕಾರಣ ಕೊಕ್ಕೋ ಎಲೆ ಅದು ಒಳ್ಳೆ ಮುಚ್ಚಿಗೆ ಆಗಿ ಒಳ್ಳೆ ಇದು ಎರೆಹುಳು ಎಲ್ಲ ಬೆಳಿಲಿಕ್ಕೆ ಒಳ್ಳೆ ಉಪಯೋಗ ಆಗ್ತದೆ. ಈಗ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವ ಸಂದರ್ಭದಲ್ಲಿ ಬುಡಕ್ಕೆ ಯಾವ ರೀತಿಯ ಒಂದು ಗೊಬ್ಬರವನ್ನು ಕೊಡುವಂತಹದ್ದು, ಸರಿಯಾದ ವಿಧಾನ ಮತ್ತು ಸರಿಯಾದ ಸಮಯ ಯಾವುದು? ಅಂದ್ರೆ ಮುಖ್ಯ ಬೆಳೆಗ ಅಲ್ಲ ಎಲ್ಲದಕ್ಕೂ, ಅದು ಆಯಾ ಬೆಳೆಗೆ ಸಂಬಂಧಪಟ್ಟಂತೆ ಆಯಾ ಸಮಯದಲ್ಲಿ. ಅಂದ್ರೆ ಈ ಕುರಿ ಗೊಬ್ಬರ ಹಾಕುದಿದ್ರೆ ಸಾಧಾರಣ ಮಳೆಗಾಲ ಮೊದಲು ಶುರು ಆರಂಭದಲ್ಲಿ, ಮತ್ತೆ ಉಳಿದ ರಾಸಾಯನಿಕ ಗೊಬ್ಬರ ಹಾಕುದಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಹಾಕಿದ್ರೆ ಉತ್ತಮ. ಮತ್ತೆ ಅಡಿಕೆಗೆ ಮೇಲ್ಗೊಬ್ಬರವಾಗಿ ಪೊಟ್ಯಾಶ್ ಕೊಡುದಿದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಟ್ರೆ ಆಗ್ಬಹುದು. ಈಗ ಸುಡು ಮಣ್ಣಿಗೆ ಪರ್ಯಾಯವಾಗಿ ಪೊಟ್ಯಾಶ್ ಅನ್ನ ಬಳಕೆ ಮಾಡುವುದು ಸುಲಭ ಅಂತ ಬಂದಿದೆ, ಈ ಪೊಟ್ಯಾಶಿನ ಒಂದು ಪ್ರಾಮುಖ್ಯತೆಯನ್ನು ಯಾಕೆ ಕೊಡಬೇಕು? ಪೊಟ್ಯಾಶ್ ಮುಖ್ಯವಾಗಿ ಇಳುವರಿಗೆ, ಮತ್ತೆ ಅದು ಇದು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ ಪೊಟ್ಯಾಶ್ ಸ್ವಲ್ಪ ಪ್ರಮಾಣದಲ್ಲಿ, ಮುಖ್ಯವಾಗಿ ಇಳುವರಿಗೆ ಪೊಟ್ಯಾಶ್ ಅಗತ್ಯ. ಹಳ್ಳಿ ಉದುರ ಸಮಸ್ಯೆಗೆ ಬಹಳ ಉತ್ತಮ. ಆಮೇಲೆ ಈಗ ಕೊಕ್ಕೋ ಪ್ರೂನಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಅಡಿಕೆ ತೋಟದಲ್ಲಾಗಬಹುದು ತೆಂಗಿನ ತೋಟದಲ್ಲಾಗಬಹುದು, ಈ ಗಿಡ ಸವರುವಂತಹದ್ದು ಅಥವಾ ಪ್ರೂನಿಂಗ್ ಇದರ ಒಂದು ಪ್ರಾಮುಖ್ಯತೆ ಏನು, ಯಾವ ಸಂದರ್ಭದಲ್ಲಿ ಮಾಡುವಂತಹದ್ದು, ಹೇಗೆ ಮಾಡುದು? ಕೊಕ್ಕೋದಲ್ಲಿ ಗಿಡ ಸವರುವಿಕೆ ತುಂಬಾ ಅತ್ಯಂತ ಅಗತ್ಯವಾದ ಇದು, ಇಲ್ಲ ಅಂದ್ರೆ ಅಡ್ಡಾದಿಡ್ಡಿಯಾಗಿ ಗಿಡ ಬೆಳೆದು ಅದರಲ್ಲಿ ಇಳುವರಿ ತುಂಬಾ ಕಡಿಮೆ ಆಗ್ತದೆ, ಮತ್ತೆ ತುಂಬಾ ಎತ್ತರಕ್ಕೂ ಹೋಗ್ತದೆ ಗಿಡ, ಅವಾಗ ಕೊಯ್ಯುವುದು ಇತ್ಯಾದಿ ತುಂಬಾ ಸಮಸ್ಯೆ ಆಗ್ತದೆ. ಗಿಡ ಅದರಲ್ಲಿ ಸ್ಟೆಪ್ ಇದು ಹಂತ ಹಂತವಾಗಿ ಇದು ಬರ್ತದೆ, ಒಂದು ನೇರ ಬಂದ ಅಡ್ಡಗೆಲ್ಲು ಬರ್ತದೆ, ಆ ಅಡ್ಡಗೆಲ್ಲುಗಳನ್ನು ನಾವು ಸರಿಯಾಗಿ ಗಾಳಿ ಬೆಳಕು ಆಡುವಂತೆ ಅದರಲ್ಲಿ ಗೆಲ್ಲು ಇದು ಸವರಬೇಕು, ಮತ್ತು ನೇರ ಹೋಗುವ ಗೆಲ್ಲು ನಮಗೆ ಮುಖ್ಯವಾದ ಕಾಂಡ, ಮತ್ತು ಅಡ್ಡಗೆಲ್ಲುಗಳಲ್ಲಿ ಇಳುವರಿ ತುಂಬ ಕಡಿಮೆ ಆದ ನಂತರ ಎರಡನೇ ಸ್ಟೆಪ್ಪು ಬಿಟ್ಟರೆ ಆಯಿತು, ಅಲ್ಲಿವರೆಗೆ ನಮಗೆ ಎರಡನೇ ಸ್ಟೆಪ್ಪು ಬಿಡಬೇಕು ಅಂತ ಏನಿಲ್ಲ, ಆಚೆ ಈಚೆ ಹೋಗಲಿಕ್ಕೆ ಉಪದ್ರ ಆಗ್ತದೆ ಅಂದರೆ ಮತ್ತೆ ನಾವು ಎರಡನೇ ಸ್ಟೆಪ್ಪು ಬಿಡಬೇಕು. ರೆಗ್ಯುಲರ್ ಆಗಿ ಪ್ರೂನಿಂಗ್ ಇಳುವರಿ ಮುಗಿದ ತಕ್ಷಣ ನಮಗೆ ಪ್ರೂನಿಂಗ್ ಮಾಡ್ತಾ ಇರ್ಬೋದು ವರ್ಷದಲ್ಲಿ, ಆಗಸ್ಟ್ ಸೆಪ್ಟೆಂಬರ್ದಲ್ಲಿ, ಅಥವಾ ಮಳೆಗಾಲದಲ್ಲಿ ತುಂಬಾ ಕಾಯಿಕೊಳೆ ರೋಗ ಇತ್ಯಾದಿ ಕಂಡು ಬಂದಿತ್ತು ಅಂದ್ರೆ ಆವಾಗಲೇ ಜುಲೈಯಲ್ಲೇ ಮಾಡಬಹುದು. ಈ ಕಾಯಿಕೊಳೆಯ ರೋಗದ ನಿರ್ವಹಣೆ ಮಾಡುವುದು ಹೇಗೆ? ಕಾಯಿಕೊಳೆ ರೋಗಕ್ಕೆ ಒಂದನೆಯದಾಗಿ ಆ ಕೊಳೆತ ಕಾಯಿಗಳನ್ನ ತೆಗೆದು ಬೇರೆ ಹಾಕುವುದು, ಮತ್ತೆ ಬುಡಕ್ಕೆ ಬುಡಕ್ಕೆ ಹಾಕುವುದಲ್ಲ, ಅದನ್ನು ಬೇರೆಯೇ ಹಾಕಬೇಕು. ಮತ್ತೆ ಎರಡನೇದಾಗಿ ಬೋರ್ಡೋ ಸ್ಪ್ರೇ ಮಾಡಬೇಕು. ಬೋರ್ಡೋ ಸ್ಪ್ರೇ ಒಂದು ಎರಡು ಅಥವಾ ಮೂರು, ಎರಡು ಸ್ಪ್ರೇ ಅಂತೂ ಅತ್ಯಂತ ಅಗತ್ಯ. ಸಾಮಾನ್ಯವಾಗಿ ಅಡಿಕೆಗೆ ಸಿಂಪರಣೆ ಮಾಡುವ ಸಮಯದಲ್ಲಿ ಇದಕ್ಕೂ ಕೂಡ ಮಾಡಬಹುದು. ಈಗ ಬಾಳೆಗಿಡವನ್ನು ಮಿಶ್ರ ಬೆಳೆಯಾಗಿ ಬೆಳೆಯೋದಿದ್ರೆ, ಬಾಳೆಗಿಡವನ್ನು ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಕದಳಿ ಒಳ್ಳೇದಾಗ್ತದೆ, ಮೈಸೂರು ಒಳ್ಳೇದಾಗ್ತದೆ. ನೇಂದ್ರ ತುಂಬ ನೆರಳಿದ್ರೆ ಸ್ವಲ್ಪ ಇಳುವರಿ ಅಂತ ಇದು ಬರುವುದಿಲ್ಲ ಅಂತ ನನಗೆ ಕಂಡುಕೊಂಡಂತ ವಿಷಯ. ಈಗ ಬಾಳೆ ಬುಡದ ಒಂದು ನಿರ್ವಹಣೆ ಅಂದ್ರೆ, ಈಗ ಒಂದು ಬುಡ ಅಂದ್ರೆ ಒಂದು 10-15 ಗಿಡಗಳಿರ್ತವೆ, ಅವಳನ್ನೆಲ್ಲ ಕತ್ತರಿಸಿ ತೆಗಿಲಿಕ್ಕೆ ಉಂಟು ಅಥವಾ ಒಂದೇ ಬುಡ ಇಡುವ? ಒಂದು ಅಥವಾ ಎರಡು ಬುಡ ಬಿಟ್ಟರೆ ಸಾಕು, ಅದಕ್ಕಿಂತ ಹೆಚ್ಚು ಬಿಟ್ಟರೆ ಕಾಯಿ ದೊಡ್ಡದಾಗಿ ಬರುವುದಿಲ್ಲ. ಮತ್ತೆ ಇದ್ದ ಇದೆಲ್ಲ ಅದೇ ಬುಡ ಪಿಳ್ಳೆ ಬರಲಿಕ್ಕೆ ಇದಾಗ್ತದೆ, ಶಕ್ತಿ ಅದಕ್ಕೆ ಹೋಗ್ತದೆ. ಹಾಗೆ ಅದನ್ನು ರೆಗ್ಯುಲರ್ ಆಗಿ ನಾವು ಅದನ್ನು ಕತ್ತರಿಸಿ ಒಂದು ಬಾಳೆ ಬುಡಕ್ಕೆ, ಇಲ್ಲಾಂದ್ರೆ ಅಡಿಕೆ ಬುಡಕ್ಕೆ ಸುತ್ತ ಅಡಿಕೆ ಬುಡಕ್ಕೆ ಹಾಕಿದರೆ ಅಡಿಕೆ ಬುಡಕ್ಕೆ ಒಂದು ಸಾವಯವ ಇದು ಕೊಟ್ಟಾಗೂ ಆಗ್ತದೆ, ಮುಚ್ಚಿಗೆ ಮಾಡಿದಾಗೂ ಆಗ್ತದೆ. ಕಾಳುಮೆಣಸಿನ ನಿರ್ವಹಣೆ ಅಂದರೆ ಏನೇನು ಮಾಡ್ತೀರಿ? ಕಾಳುಮೆಣಸಿನ ನಿರ್ವಹಣೆ ಅಂದರೆ ಒಂದು ನೆಟ್ಟಾಗ ಬುಡಕ್ಕೆ ಅದನ್ನು ಕಟ್ಟುವುದು, ಮತ್ತು ಅದರ ಅಡಿಕೆ ಬುಡವನ್ನು ನಾವು ಯಾವುದೇ ರೀತಿಯಲ್ಲಿ ಬಿಡಿಸ್ಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಕಾಳುಮೆಣಸಿನ ಬೇರಿಗೆ ತೊಂದರೆ ಆದರೆ ಸೊರಗು ರೋಗ ಅತ್ಯಂತ ಬೇಗ ಬರ್ತದೆ. ಮತ್ತು ಇದು ಅಡಿಕೆಗೆ ಹಾಕುವಾಗಲೇ ಅದಕ್ಕೂ ಸ್ವಲ್ಪ ಇದು ಗೊಬ್ಬರ ಕೊಡುವುದು ಅಷ್ಟೇ, ವಿಶೇಷವಾಗಿ ಹೆಚ್ಚು ಇದು ಮಾಡ್ತಾ ಇಲ್ಲ. ಮತ್ತು ಪ್ರತಿ ವರ್ಷ ನಾಟಿ ಮಾಡ್ತಾ ಇದ್ದೆ. ಮೈಸೂರಿಗೆ ನಿಮ್ಮ ವಿಶೇಷ ಪ್ರಯತ್ನ ಇರುವಂತಹದ್ದು ಗೇರು ಕೃಷಿಯಲ್ಲಿ, ಇದರ ಬಗ್ಗೆ ಹೇಳಿ, ಇದರಲ್ಲಿ ಹೇಗೆ ನೀವು ಆಸಕ್ತಿಯನ್ನು ತೊಡಗಿಸಿಕೊಂಡಿದ್ದೀರಿ, ಮತ್ತು ಗೇರು ತಳಿಗಳ ಬಗ್ಗೆ ಈ ಒಂದು ಪ್ರದೇಶ ಅದಕ್ಕೆ ಸೂಕ್ತವಾಗಿದೆಯಾ ಹೇಗೆ ಅಂತ? ನನಗೆ ಗೇರು ಕೃಷಿಯಲ್ಲಿ ಮುಖ್ಯವಾಗಿ ನಾನು ತೊಡಗಿಸಿಕೊಳ್ಳಲಿಕ್ಕೆ ಕಾರಣ ನನ್ನ ಸ್ನಾತಕೋತ್ತರ ಪದವಿಯಲ್ಲಿ ನನ್ನದು ಗೇರು ಕೃಷಿ ಮುಖ್ಯವಾದ ಇದಾಗಿತ್ತು. ಆವಾಗ ತೋಟಗಾರಿಕೆಯಲ್ಲೇ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದೇನೆ, ಆದರೆ ಆವಾಗ ಗೇರು ಕೃಷಿಯ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದ್ದೆ. ಅದನ್ನು ಇಲ್ಲಿ ನಾನು ಇದು ಅಳವಡಿಸಿಕೊಂಡೆ. ಮುಖ್ಯವಾಗಿ ನಮ್ಮಲ್ಲಿ 5 ತಳಿಗಳಿದ್ದಾವೆ, ವೆಂಗುರ್ಲಾ 7, ವೆಂಗುರ್ಲಾ 4, ಮತ್ತು ಭಾಸ್ಕರ, ಮತ್ತು ಉಳ್ಳಾಲ 3, ಇದು ಮುಖ್ಯವಾಗಿ ಇರುವಂಥ ತಳಿಗಳು. ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನೇನು ವ್ಯತ್ಯಾಸ ಇದೆ ಇದರಲ್ಲಿ? ಇದರಲ್ಲಿ ವೆಂಗುರ್ಲಾ 4 ಇದು ನವೆಂಬರ್ದಲ್ಲಿ ಮತ್ತೆ ಹೂ ಬಿಡ್ತದೆ, ಅದು ಟೀ ಮಸ್ಕ್ಯೂಟೋಕ್ಕೆ ಸ್ವಲ್ಪ ಚಹಾ ಸೊಳ್ಳೆಗೆ ಸ್ವಲ್ಪ ಹೆಚ್ಚು ತುತ್ತಾಗ್ತದೆ, ಸ್ಪ್ರೇ ಅಗತ್ಯ. ಕೆಲವು ಸಲ ಮೊದಲನೇ ಬೆಳೆ ಹೋದರೂ ಎರಡನೇ ಬೆಳೆ ಬರುವ ಸಾಧ್ಯತೆ ಉಂಟು. ಅದರಲ್ಲಿ ಭಾಸ್ಕರ ಮತ್ತು ಉಳ್ಳಾಲ 3 ಸಾಧಾರಣ ಒಂದೇ ಸೈಜಿನ ಇದು ಬೀಜ ಸಿಗ್ತದೆ, 7-8 ಗ್ರಾಮ್ ತೂಕದ್ದು, ಒಂದೇ ಸಮಯದಲ್ಲಿ ಇದಾಗ್ತದೆ. ಮತ್ತು ವೆಂಗುರ್ಲಾ 7 9-10 ಗ್ರಾಮ್ ದೊಡ್ಡ ಬೀಜದ ಇದು ತಳಿ, ಅದು ಸಾಧಾರಣ ಡಿಸೆಂಬರ್ ಜನವರಿಯಲ್ಲಿ ಹೂ ಬಿಟ್ಟರೂ ಕೂಡ ಅದಕ್ಕೆ ಚಹಾ ಸೊಳ್ಳೆ ಬಾಧೆ ಕಡಿಮೆ, ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಈ ಎಲ್ಲ ತಳಿಗಳು ಮೇ 15 ಒಳಗಡೆ 95% ಇಳುವರಿ ನಿಮಗೆ ಸಿಕ್ಕಿ ಆಗ್ತದೆ, ಯಾಕಂದರೆ ಮೇ ತಿಂಗಳಲ್ಲಿ ಸಿಕ್ಕಿದ ಬೆಳೆ ಮತ್ತು ಗುಣಮಟ್ಟ ಹಾಳಾಗ್ತದೆ ಮತ್ತು ಬೆಲೆ ತುಂಬ ಕಡಿಮೆ ಆಗ್ತದೆ. ಆಮೇಲೆ ಈಗ ಈ ಗೇರು ಕೃಷಿಯಲ್ಲಿ ಪ್ರಮುಖವಾಗಿ ಬಾಧಿಸುವಂತಹದ್ದು ಟೀ ಸೊಳ್ಳೆ ಮತ್ತು ಕಾಂಡ ಕೊರೆಯುವಂತಹ ಹುಳ, ಇವೆರಡು ಸಮಸ್ಯೆಯನ್ನು ಹೇಗೆ ನಿಭಾಯಿಸ್ತೀರಿ? ಚಹಾ ಸೊಳ್ಳೆ ಬಾಧೆಗೆ ನಾನು 1 ಅಥವಾ 2 ಸಲ ಸಿಂಪರಣೆ ಮಾಡ್ತೇನೆ, ಮುಖ್ಯವಾಗಿ ಕರಾಟೆ, ಅದನ್ನು ಲ್ಯಾಮ್ಡ ಸಹಿವಲತ್ರಿನ್ ಕೆಮಿಕಲ್ ಅದು ಅದನ್ನು ಸ್ಪ್ರೇ ಮಾಡ್ತೇನೆ, ಒಂದು ಚಿಗುರಿದಾಗ ನವಂಬರ್ ಎಂಡ್ ಅಥವಾ ಡಿಸೆಂಬರ್ನಲ್ಲಿ, ಮತ್ತೊಂದು ಜನವರಿ 15 ಬೇಕಿದ್ದರೆ, ಇಲ್ಲಾಂದರೆ ಒಂದೇ ಸ್ಪ್ರೇ. ಮತ್ತು ಇದು ಕಾಂಡ ಕೊರೆಯುವ ಹುಳುವಿಗೆ ಅದು ಸಾಧಾರಣ ಮಾರ್ಚ್ನಿಂದ ಜೂನ್ವರೆಗೆ ಇರ್ತದೆ, ಬುಡದಲ್ಲಿ ಅಕ್ಕಿ ಕಾಳಿನ ಥರ ಮೊಟ್ಟೆ ಇರ್ತದೆ, ಅದನ್ನು ಬಿಳಿದು ಅದನ್ನು ಒಂದು ಬುಡ ಪ್ರತಿ ತಿಂಗಳು ನೋಡ್ತಾ 15 ದಿವಸಕ್ಕೊಮ್ಮೆ ನೋಡ್ತಾ ಇದ್ದರೆ ಅದು ಕಂಡರೆ ಅದನ್ನು ನಾಶ ಮಾಡೋದು, ಇಲ್ಲಾಂದರೆ ಬುಡದಲ್ಲಿ ಹುಡಿ ಬಂದಿದೆ ಅಂದರೆ ಅಲ್ಲಿ ಕೆತ್ತಿ ಹುಳವನ್ನು ತೆಗೆದು ನಾಶ ಮಾಡುವಂಥದ್ದು. ಪ್ರತಿ ಬುಡವನ್ನು ಕೂಡ ಗಮನಿಸ್ತಾ ಇರಬೇಕು. ಆಮೇಲೆ ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಒಂದು ಪೋಷಕಾಂಶಗಳ ಬೇಡಿಕೆ ಜಾಸ್ತಿ ಇದೆ ಅಂತ ಕೇಳಿದ್ವಿ ಈ ಗೇರು ಬೆಳೆಯಲ್ಲಿ, ಇದರ ನಿರ್ವಹಣೆ ಹೇಗೆ ಮಾಡ್ತೀವಿ? ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಗೇರು ಗಿಡಕ್ಕೆ ನಾನು ಕುರಿ ಗೊಬ್ಬರ ಹಾಕ್ತಾ ಇದ್ದೇನೆ, ಒಂದು 1/4 ಬುಟ್ಟಿಯಷ್ಟು ಪ್ರತಿ ಮರಕ್ಕೆ. ಮತ್ತು ಇದು ರಾಸಾಯನಿಕ ಗೊಬ್ಬರ, ಒಂದು 1/4 ಕೆಜಿ ಅಥವಾ 3/4 ಕೆಜಿಯಷ್ಟು ಇದು NPK ಮಿಕ್ಸ್ ಕೊಡ್ತಾ ಇದ್ದೇನೆ. ರೆಡಿಮೇಡ್ ಅಥವಾ ನೀವು ಮಿಕ್ಸ್? ಅಲ್ಲ, ರೆಡಿಮೇಡ್ ತಂದ. ಆಮೇಲೆ ಈಗ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂಥದ್ದು ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಕಡಿಮೆ ಅಂತರದ ಒಂದು ಬೇಸಾಯ ಕ್ರಮ, ಇದನ್ನು ನೀವೇನಾದರೂ ಪಾಲಿಸ್ತಾ ಇದ್ದೀರಾ? ಹೈ ಡೆನ್ಸಿಟಿ ನಾನು ಮಾಡಿದ್ದೇನೆ, 4x4 meter ಅಂತರದಲ್ಲಿ ಮಾಡಿದ್ದೇನೆ. ಅದಕ್ಕೆ VRI 3 ಅನ್ನುವ ತಳಿ ಅತ್ಯಂತ ಸೂಕ್ತ ಅಂತ ನನಗೆ ಕಂಡಿದೆ. ಅಂದರೆ ಬೇರೆ ಬೇರೆ ತಳಿಗಳಲ್ಲಿ ಮಾಡಿದ್ದೇನೆ, VRI 3, V4, Selection 2 ಮತ್ತು Ullala 1, ಇವುಗಳಲ್ಲಿ VRI 3 ಸೂಕ್ತ ತಳಿ ಅಂತ ಗೊತ್ತಾಗಿದೆ. ನನ್ನ ಅನುಭವ ಪ್ರಕಾರ VRI 3 ಸೂಕ್ತ ತಳಿ. ಅದು ಅಂದರೆ ಹೆಚ್ಚು ಎತ್ತರ ಹೋಗುವುದಿಲ್ಲ ತಗ್ಗಿನಲ್ಲಿ, ಮತ್ತು ಪ್ರೂನಿಂಗಿಗೆ ಹೆಚ್ಚು ಇದು ತೊಂದರೆ ಆಗುದಿಲ್ಲ. ಇಳುವರಿ ಪ್ರೂನಿಂಗ್ ಮಾಡಿದರೂ ಕೂಡ ಪ್ರೂನಿಂಗ್ ಮಾಡುವ ವಿಧಾನ ಹೇಗೆ? ಕ್ಲೋಸ್ ಪ್ಲಾಂಟಿಂಗ್, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಆದ ಕೂಡಲೇ ಪ್ರತಿ ವರ್ಷ ಪ್ರೂನಿಂಗ್ ಮಾಡಬೇಕಾಗ್ತದೆ. ಈ ಸಾಧಾರಣ ಜೂನ್ ಕೊನೆಗೆ ಪ್ರೂನಿಂಗ್ ಮಾಡಿದರೆ ಅದು ಫುಲ್ಲು ಬುಡದಿಂದ ಒಂದು 3 feet ಎತ್ತರದಲ್ಲಿ ಪೂರ್ತಿ ಕತ್ತರಿಸಬೇಕು. ಯಾವುದೇ ಗೆಲ್ಲಿರುವುದಿಲ್ಲ. ಅದನ್ನು ಮತ್ತೆ ಅದಕ್ಕೆ ಬೋರ್ಡ್ ಪೇಸ್ಟ್ ಹಚ್ಚಿ ಹೊಸ ಚಿಗುರು ಬಂದದ್ದರಲ್ಲಿ ಇದು ಆಗ್ತದೆ, ಬೀಜ ಆಗ್ತದೆ. ಹೀಗೆ ಪ್ರೂನಿಂಗ್ ಮಾಡ್ತಾ ಮಾಡ್ತಾ ಎಷ್ಟು ವರ್ಷದವರೆಗೆ ಉಳಿಸ್ಕೋಬಹುದು ಆ ಗಿಡವನ್ನು? ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಈ ಮಾಹಿತಿ ಇದರ ಬಗ್ಗೆ ಹೆಚ್ಚು ಇದು ಇರೋದು ಗಂಗಾಧರ್ ನಾಯಕ್ ಸರ್, DCR ಪುತ್ತೂರಿನವರು. ಅವರೇ ನನಗೆ ಇದನ್ನು ಇದು ಮಾಡಿದ್ದು, ಈ ಟೆಕ್ನಿಕನ್ನು ಹೇಳಿಕೊಟ್ಟದ್ದು. ನಂದೀಗ ಒಂದು 4-5 years ಆಯ್ತಷ್ಟೇ, ಅಲ್ಲಿ 14 years ಮೇಲೆಯಿಂದಲೂ ಪ್ರೂನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು. ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಗೆಲ್ಲುಗಳು ಬರ್ತಾ ಇರಬೇಕು, ಹೊಸ ಗೊಂಚಲು ಬರಬೇಕು ಹಾಗೆ. ಆಮೇಲೆ ನೀವು ಗಮನಿಸಿದ ಹಾಗೆ 1 acre ಪ್ರದೇಶದಲ್ಲಿ ಅಥವಾ 1 hectare ಪ್ರದೇಶದಲ್ಲಿ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಈ ಗೇರು ಕೃಷಿಯಲ್ಲಿ? ಮರದಿಂದ ಎವರೇಜ್ ನಿಮಗೆ ಎಷ್ಟು? ಒಂದು ಮರದಿಂದ ಸಾಧಾರಣ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ರೆ ಒಂದು 10 kilo ತೆಗಿಬಹುದು. ಖರ್ಚು ಎಷ್ಟು ಬರ್ತದೆ ನಿಮಗೆ ಈ ಸಿಂಪರಣೆ ಆಗ್ಬೋದು, ಗೊಬ್ಬರ ಆಗ್ಬೋದು, ಎಲ್ಲ ಲೇಬರ್ ಆಗ್ಬೋದು, ಹೇಗೆ? ಅಂದರೆ ಒಂದು ಅಂದಾಜು ಪ್ರಕಾರ ನಮಗೆ 1 rupee ಖರ್ಚು ಮಾಡಿದರೆ ಸಾಧಾರಣ 1.5-2 rupees ವರೆಗೂ ಇನ್ಕಮ್ ಸಿಗ್ಬೋದು, ಡಬಲ್ ಇನ್ಕಮ್. ಯಾಕೆಂದರೆ ಮುಖ್ಯವಾಗಿ ನಾವು ಗೇರು ಹೆಕ್ಕುವ ಸಮಯ ಮಾರ್ಚಿನಿಂದ ಏಪ್ರಿಲ್ ಮೇ, ಈ ಸಮಯದಲ್ಲಿ ನಮಗೆ ಶಾಲೆ ಮಕ್ಕಳು ಸಿಕ್ಕಿದರೆ ಅಥವಾ ಯಾರಾದರೂ ಒಂದು ಆದಾಯ ಮೂಲ ಆಗ್ತದೆ. ಆ ಸಮಯದ ಇದು ಸಿಕ್ಕಿದರೆ, ಮಕ್ಕಳು ಸಿಕ್ಕಿದರೆ ನಮಗೆ ಕಡಿಮೆ ಖರ್ಚಲ್ಲಿ ಈ ಸಮಯದಲ್ಲಿ ಮಾತ್ರ ನಮಗೆ ಲೇಬರ್ ಬೇಕಾಗೋದು. ಉಳಿದಂತೆ ಇದು ಕಳೆ ತೆಗೆಯುವುದು ವರ್ಷದಲ್ಲಿ 1 or 2 times, ಅದು ಯಾಂತ್ರೀಕೃತವಾಗಿ ಮಾಡ್ಬೋದು. ಮತ್ತು 1 or 2 sprays, ಅದಕ್ಕೆ ಹೆಚ್ಚು ನಮಗೆ ಲೇಬರು ಬೇಕಾಗುವುದಿಲ್ಲ, ಒಂದಿಬ್ಬರು ಇದ್ದರೆ ಸಾಕು. ಮತ್ತು ಗೊಬ್ಬರ ಹಾಕೋದು, ಅದು ಕೂಡ ಕಡಿಮೆ ಲೇಬರಲ್ಲಿ ಆಗುವಂಥ ಇದು. ಮತ್ತು ಇದು ನೀರಾವರಿ ವ್ಯವಸ್ಥೆ ಇಲ್ಲ, ಅಗತ್ಯ ಇಲ್ಲ. ನೀರಾವರಿ ಕೊಟ್ಟರೆ 1.5 times ಹೆಚ್ಚು ಇಳುವರಿ ಸಿಗ್ತದೆ, ಆದರೆ ನೀರಾವರಿ ಇಲ್ಲದೆಯೂ ನಡೀತದೆ. ಈ ಪ್ರಾರಂಭಿಕ ವರ್ಷಗಳಲ್ಲಿ ಯಾವುದಾದ್ರೂ ಮಿಕ್ಸಡ್ ಅಥವಾ ಏನು ಅಂತರ ಬೆಳೆಯನ್ನು ಬೆಳೀಲಿಕ್ಕೆ ಅವಕಾಶ ಉಂಟು ಗೇರು ಕೃಷಿಯಲ್ಲಿ? ಗೇರು ಕೃಷಿಯಲ್ಲಿ ಅವಕಾಶ ಉಂಟು, ಪೈನಾಪಲ್ ಬೆಳಿಬೋದು ಅಥವಾ ಸುವರ್ಣಗೆಡ್ಡೆ ಬೆಳಿಬೋದು, ಮಧ್ಯದಲ್ಲಿ ಜಾಗ ಇರ್ತದಲ್ಲ, ಅದೆರಡೂ ಬೆಳಿಬೋದು. ಆಮೇಲೆ ಈಗ ಗೇರು ಕೃಷಿಯನ್ನು ಪ್ರತ್ಯೇಕವಾಗಿ ಕೃಷಿ ಮಾಡೋದ್ರ ಬದಲಿಗೆ ಅಡಿಕೆ ತೋಟವೋ ತೆಂಗಿನ ತೋಟವೋ ಸುತ್ತಮುತ್ತ ಆಗ್ಬೋದು ಅಥವಾ ಎಲ್ಲೆಲ್ಲ ಜಾಗ ಇದೆಯೋ ಅಲ್ಲ ಗೇರು ಗಿಡ ನೆಡುವಂತಹದ್ದು, ಅದಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಹೌದು, ಅದು ಅಂದರೆ ಗೇರು ಮುಖ್ಯವಾಗಿ ಬಿಸಿಲು ಬೇಕಾಗುವಂಥ ಬೆಳೆ. ಬಿಸಿಲು ಕಡಿಮೆ ಆದರೆ ನಿಮಗೆ ಇಳುವರಿ ಕಡಿಮೆ ಆಗ್ತದೆ. ಆದ ಕಾರಣ ತೋಟದ ಸುತ್ತ ನೆಡುವುದಕ್ಕಿಂತ ಪ್ರತ್ಯೇಕವಾಗಿ ನೆಡುವುದು ಉತ್ತಮ. ಉಪಬೆಳೆಯಾಗಿ ಬೆಳಿಬಹುದು. ಆಮೇಲೆ ಈಗ ರಬ್ಬರ್ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಒಂದು ಕಷ್ಟ ಸುಖಗಳ ಬಗ್ಗೆ ಹೇಳಿ. ರಬ್ಬರ್ ಕೃಷಿಯಲ್ಲಿ ಮುಖ್ಯವಾಗಿ ಕಷ್ಟ ಅಂದರೆ ಟ್ಯಾಪರ್ಸ್ ಹುಡುಕುವಂಥದ್ದು, ಅದೇ ಮುಖ್ಯವಾದ. ಮತ್ತೆ ಬೆಲೆ ಇಳಿಕೆ ಅಷ್ಟೇ, ಅದು ಮತ್ತೆ ಉಳಿದಂತೆ ಅಂತ ಇದು ಕಷ್ಟ ಏನು ಗೊತ್ತಾಗೋದಿಲ್ಲ. ಈಗ ನಿಮ್ಮ ಒಂದು ಖರ್ಚು ವೆಚ್ಚವನ್ನು ನೋಡಿದ್ರೆ ಈ ರಬ್ಬರ್ ಕೃಷಿಯಲ್ಲಿ ಈಗ ಕಿಲೋಗೆ ಈಗ ಸದ್ಯಕ್ಕೆ 115-120 rupees ಇರಬಹುದು, ಅದಕ್ಕಿಂತ ಕಡಿಮೆ ಬರ್ತದೆ ಜಾಸ್ತಿ ಬರ್ತದೆ ಖರ್ಚು? ಅದಕ್ಕಿಂತ ಕಡಿಮೆ ಬರ್ತದೆ, ಸ್ವಲ್ಪ ಉಳಿತಾಯ ಆಗ್ತದೆ, ಆದರೆ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ, ಲಾಭದ ಪರ್ಸೆಂಟೇಜ್ 200 rupees ಸಿಕ್ಕಿದ್ರೆ ಲಾಭ. ಹೌದು, ಹಾಗೆ ಸಾಮಾನ್ಯವಾಗಿ 8-10 years ಇದು ಹೆಚ್ಚು ಕಮ್ಮಿ ಆಗ್ತಾ ಹೋಗ್ತದೆ. ಈಗ ಈ ಹಾಲನ್ನು ಗಟ್ಟಿ ಮಾಡೋದು ಅಥವಾ ಏನು ಶೀಟ್ ಮಾಡುವಂಥದ್ದು, ಇದರಲ್ಲಿ ಏನಾದರೂ ಸುಧಾರಣೆ ಆಗಿದೆ? ಸುಧಾರಣೆ ಏನಿಲ್ಲ, ಮುಂಚಿನ ರೀತಿಯಲ್ಲೇ ಅದೇ ರೀತಿ ಶೀಟ್ ಟ್ರೇಗೆ ಹಾಕಿ ಟ್ರೇಯಿಂದ ಇದು ಶೀಟ್ ಮಾಡ್ತಾರೆ. ಟ್ರೇ ಈ ಅಧಿಕ ಅಂತರದ ಟ್ಯಾಪಿಂಗ್ ಅಂತ ಮಾಡ್ತಾರಲ್ಲ 3 days 4 days, ಅದರಿಂದ ಏನಾದರೂ ಲಾಭ ಆಗಿದೆಯಾ? ರೆಕಮೆಂಡೆಡ್ ಇದು 3 times, 2 times ಇದನ್ನು ಈಗ ರಬ್ಬರ್ ಬೋರ್ಡ್ನವರು ಶಿಫಾರಸು ಮಾಡ್ತಾ ಇಲ್ಲ, 3 times ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಧಿಕ ಅಂತರ ಮಾಡಿದರೆ ಇಳುವರಿ ಸ್ವಲ್ಪ ಜಾಸ್ತಿ ಸಿಗ್ತದೆ, ಆದರೆ ಅದಕ್ಕೆ ಎಥೆಫೋನ್ ವರ್ಷಕ್ಕೆ 4 times ಎಥೆಫೋನ್ ಕೊಡಬೇಕಾಗ್ತದೆ. ತೋಟಗಾರಿಕೆಯಲ್ಲಿ MSc ಪದವೀಧರರಾಗಿದ್ದೀರಿ ನೀವು, ಬೇರೆ ಉದ್ಯೋಗ ಹೋಗೋದಕ್ಕೆ ಅವಕಾಶ ಇದ್ದರೂ ಕೂಡ ನೀವು ಕೃಷಿಗೆ ಬಂದಿದ್ದೀರಿ, ಈಗ ನಿಮಗೆ ಹೇಗೆ ಅನಿಸ್ತದೆ, ಹೇಗೆ ಮತ್ತೆ ನಿಮ್ಮ ಕಲ್ತಿರೋದಕ್ಕೂ ಈಗ ಅಳವಡಿಸುವುದಕ್ಕೂ ಯಾವ ರೀತಿ ಪೂರಕವಾಗಿದೆ? ನಾನು ಇದು ಖುಷಿಯಿಂದಲೇ ಇದ್ದೇನೆ ಈಗ, ಏನು ನನಗೆ ಯಾವ ರೀತಿಯ ಬೇಸರ ಇಲ್ಲ. ಮತ್ತೆ ತೋಟಗಾರಿಕೆ ಅಲ್ಲಿ ಅಂದ್ರೆ ಕಲಿಯುವಾಗ ಅದರ ಈ ಥಿಯರಿ, ಈಗಿನ ಇದು ಏನು ಮಾಡ್ತಾ ಇದ್ದೇವೆ ಅದಕ್ಕೆ ಥಿಯರಿ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಮತ್ತೆ ಕೆಲವೆಲ್ಲ ಇದು ಕೀಟನಾಶಕ ರೋಗನಾಶಕ ಯಾವುದನ್ನೆಲ್ಲ ಅದು ಸಾಧ್ಯ, ಅದು ಕರೆಕ್ಟಾಗಿ ಅದೇ ರೀತಿಯಲ್ಲಿ ಬಳಸಬಹುದು. ಈಗ ರೈತರ ಮಟ್ಟದಲ್ಲಿ ನೀವು ಪದವೀಧರ ಅದು ಬಿಡಿ, ಆ ರೈತರ ಮಟ್ಟದಲ್ಲಿ ನೋಡಿದರೆ ಇಷ್ಟು ಗ್ರಾಮು ಇಷ್ಟು ಎಮ್ ಎಲ್ ಗೆ ಏನಾದರೂ ಅರ್ಥ ಇದೆಯಾ? ಇದೆ, ತುಂಬಾ ಅಗತ್ಯ ಅದು. ಯಾಕೆಂದ್ರೆ ಮಾಡುವ ಸುಲಭದಲ್ಲಿ ಮಾಡುವ, ಯಾಕೆಂದ್ರೆ ಕೀಟನಾಶಕ ಇದು ಕೊಡುವಾಗಲೇ ಒಂದು ಅಳತೆ ಇದು ಕೊಡ್ತಾರೆ, ಮುಚ್ಚಳ, ಹೌದು ಮುಚ್ಚಳ ಅಥವಾ ಅದರಲ್ಲಿ ಒಂದು ಅಳತೆ ಮಾಪಕ ಇದ್ದೇ ಇರ್ತದೆ, ಅದನ್ನು ಬಳಸಿಕೊಂಡು ಮಾಡುವುದಲ್ಲ. ಈಗಿನ ಎಲ್ಲ ರೈತರು ಹೆಚ್ಚಿನವರೆಲ್ಲ ಸುಶಿಕ್ಷಿತಾರೆ, ಹಾಗಾಗಿ ಯುವ ಜನಾಂಗ ಆಗಲಿ ಹಳೆಯಬ್ಬರು ಆದರೂ ಕೂಡ ಹೇಗಿದ್ರು ಗೊತ್ತಿರ್ತದೆ ಇಂತಿಷ್ಟು ಹಾಕಬೇಕು ಅಂತ. ಆದರೆ ಕೆಲವರು ಹೆಚ್ಚು ಇದು ಮಾಡಲಿ ಅಂತ ಅನವಶ್ಯಕವಾಗಿ ಕೀಟನಾಶಕಗಳ ಬಳಕೆ ಈಗ ಓವರ್ ಡೋಸ್ ಆದರೆ, ಅಂದರೆ ಈಗ ನೀವು ಅನವಶ್ಯಕವಾಗಿ ಅಂತ ಹೇಳಿದಿರಿ, ಕೀಟನಾಶಕ ಆಗ್ಬೋದು ಅಥವಾ ಈ ಬೋರ್ಡೋ ಸಿಂಪರಣೆ ಆಗ್ಬೋದು, ಪ್ರಮಾಣ ಜಾಸ್ತಿ ಆದರೆ ಏನು ತೊಂದರೆಗಳು ಬರ್ತವೆ? ಪ್ರಮಾಣ ಜಾಸ್ತಿ ಆದರೆ ಒಂದು ಪರಿಸರಕ್ಕೆ ಮುಖ್ಯವಾಗಿ ಹಾನಿ ಆಗ್ತದೆ, ಮತ್ತು ಎರಡನೇದಾಗಿ ಸ್ಪ್ರೇ ಮಾಡೋನಿಗೂ ದೈಹಿಕವಾಗಿ ಸಮಸ್ಯೆ. ಉದಾಹರಣೆಗೆ ಹೇಳ್ತೇನೆ, ಕರಾಟೆ ಇದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ ನೀವು 0.6 ml ಅಥವಾ 0.5 ml ಹಾಕಿದರೆ ಸಾಕು, 0.5 ml 1 ಲೀಟರ್ ನೀರಿಗೆ. ನೀವು ಅದೇ 1 ml ಹಾಕಿ ಬಿಟ್ಟರೆ ಆ 1/2 ಗಂಟೆಯಲ್ಲಿ ನಿಮಗೆ ತಲೆ ತಿರುಗ್ತದೆ, ತಲೆ ಮುಖ ಎಲ್ಲ ಉರಿಲಿಕ್ಕೆ ಶುರು ಆಗ್ತದೆ. ಅಷ್ಟೊಂದು ಅಂದರೆ ವಾತಾವರಣಕ್ಕೂ ಕೂಡ ಸಾಕಷ್ಟು ಒಂದು ತೊಂದರೆ ಇದೆ. ನಮ್ಮ ಸ್ನೇಹಿ ಕೀಟಗಳು ಜೇನು ಸಂಪೂರ್ಣ ಹೋಗಿ ಬಿಡ್ತದೆ. ನಿಮ್ಮ ಮಾತನ್ನ ಕೇಳಿದರೆ ಗೇರು ಕೃಷಿ ಬೇಡ ಅಂತ ಹೇಳ್ಬೋದು ಅಂತ ಜನರು? ಗೇರು ಕೃಷಿ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಈಗಿನ ರೇಟ್ ಆ ರೀತಿ ಉಂಟು. ಈಗ ಪ್ರಮಾಣವನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ಅಥವಾ ಈ ಜೇನುಹುಳಗಳಿಗೆ ಅಥವಾ ನಮ್ಮ ಫ್ರೆಂಡ್ಲಿ ಕೀಟಗಳು ಅಂತ ಹೇಳ್ತೀವಲ್ಲ ಅವುಗಳಿಗೆ ಹಾನಿ ಆಗದ ಹಾಗೆ? ಹಾನಿ ಆಗದಾಗೆ ನಾವು ಮಾಡ್ಬೋದು, ಬೇವಿನೆಣ್ಣೆ ಬೇವು ಮೂಲದ ಕೀಟನಾಶಕಗಳನ್ನು ಬಳಸ್ಬೋದು. ಯಾಕಂದರೆ ಒಂದು ಈಗ ಎರಡು ಅಥವಾ ಮೂರು ಸ್ಪ್ರೇ ಕೊಡ್ತೀರಂದರೆ 1 ಅಥವಾ 2 ಸ್ಪ್ರೇಯನ್ನು ಇದು ಬೇವಿನ ಕೀಟನಾಶಕ ಕೊಡಿ, 1 ಇದನ್ನು ಕೊಡಿ, ಅಥವಾ ಪ್ರಮಾಣ ನೀವು ಸರಿಯಾದ ಪ್ರಮಾಣದಲ್ಲಿ ಬಳಸಿ, ಶಿಫಾರಸು ಮಾಡಿದಷ್ಟೇ, ಜಾಸ್ತಿ ಬಳಸಬೇಡಿ. ಜಾಸ್ತಿ ಬಳಸಿದರೆ ಕೀಟ ಸಾಯುವುದಿಲ್ಲ, ಮನುಷ್ಯರು ಸಾಯ್ತಾರೆ. ಹೌದು, ಬಹಳ ಸಂತೋಷ ಮಹೇಶ್ ಅವರೇ. ಬೇರೆ ಬೇರೆ ಬೆಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಪ್ರಧಾನವಾಗಿ ನೀವು ಗೇರು ಕೃಷಿಯನ್ನು ಮಾಡ್ತಾ ಇರುವಂತವರು, ಜೊತೆಗೆ ಕೃಷಿಯಲ್ಲಿ ಸ್ನಾತಕೋತ್ತರ ಪದವೀಧರ ಆಗಿದ್ದುಕೊಂಡು ನೀವು ಕೃಷಿಯನ್ನು ಮುಂದುವರಿಸ್ತಾ ಇದ್ರಿ, ಬಹುಶಃ ಇನ್ನೊಬ್ಬರು ರೈತರಿಗೂ ಕೂಡ ನೀವು ಮಾರ್ಗದರ್ಶನವನ್ನು ನೀಡ್ತಾ ಇರುವಂತವರು, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮಗ್ರ ಗೇರು ಕೃಷಿ ಈ ಕುರಿತು ವೇಣೂರಿನ ಯುಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಕೇಳಿದ್ರೆ, ಬಾಳೆಯು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಇತರ ಎಲ್ಲ ಹಣ್ಣುಗಳಲ್ಲಿ ಅತಿ ಹೆಚ್ಚು ಸ್ವಾದಿಷ್ಟವಾದಂತಹ ಹಣ್ಣು ಅಂತಂದರೆ ಅದು ಬಾಳೆಹಣ್ಣು. ನಮ್ಮ ದೇಶದಲ್ಲಿ ಬಾಳೆಹಣ್ಣಿಗೆ ಪ್ರಮುಖವಾದಂತಹ ಸ್ಥಾನ ಇದೆ. ತೆಂಗನ್ನು ಕಲ್ಪವೃಕ್ಷ ಅಂತ ಕರೆದ್ರೆ ಬಾಳೆಹಣ್ಣನ್ನು ಕಾಮಧೇನು ಎನ್ನುವುದಾಗಿಯೂ ಕೂಡ ಕರೆಯುವುದಿದೆ. ಹಣ್ಣಿನ ಬೆಳೆಗಳ ವಿಸ್ತೀರ್ಣದಲ್ಲಿ 2ನೆಯ ಸ್ಥಾನದಲ್ಲಿದ್ದು, ಹಣ್ಣು ಬೆಳೆಯುವ 20% ಭಾಗವನ್ನು ಬಾಳೆ ಬೆಳೆ ಆಕ್ರಮಿಸಿಕೊಳ್ತದೆ. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬಾಳೆಹಣ್ಣು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಮುಖ್ಯವಾಗಿ ಚಿಕ್ಕಮಗಳೂರು, ಹಾಸನ, ಕೋಲಾರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮೈಸೂರು ಈ ಜಿಲ್ಲೆಗಳಲ್ಲಿ ಈ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಬಾಳೆಯನ್ನು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಆಳವಾದ ಕಪ್ಪು ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳಿಬಹುದು. ತೇವಾಂಶವನ್ನು ಹೆಚ್ಚು ಕಾಲ ಕಾಯ್ದಿಟ್ಟುಕೊಳ್ಳುವಂತಹ, ಹೆಚ್ಚು ಸಾವಯವ ವಸ್ತುವನ್ನು ಹೊಂದಿರುವಂತಹ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಬಾಳೆಯನ್ನು ನೀರಾವರಿ ಅನುಕೂಲ ಇರುವ ಎಲ್ಲ ಕಡೆಯೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಚಳಿಗಾಲವನ್ನು ಹೊರತುಪಡಿಸಿ ಬಾಳೆಯನ್ನು ವರ್ಷದ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದು. ಜೂನ್ ಜುಲೈ ತಿಂಗಳು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ಬಾಳೆ ಬೆಳೆಯಲ್ಲಿ ಸುಮಾರು 50+ ತಳಿಗಳನ್ನು ಗುರುತಿಸಬಹುದು. 10-12 ತಳಿಗಳನ್ನು ವಾಣಿಜ್ಯವಾಗಿ ಬೆಳೆಯಲಾಗ್ತಾ ಇದೆ. ಉತ್ತಮವಾದ ತಳಿಗಳ ವಿವರವನ್ನು ಕೊಡುವುದಿದ್ರೆ, ರೋಬಸ್ಟ ತಳಿ, ಇದು ಸಾಧಾರಣ ಎತ್ತರದ ಅಧಿಕ ಇಳುವರಿಯನ್ನು ನೀಡುವಂತಹ ಕ್ಯಾವೆಂಡಿಶ್ ಗುಂಪಿಗೆ ಸೇರಿದ ತಳಿ. ಇದು ಅಧಿಕ ಇಳುವರಿ ಕೊಡುವುದೇ ಅಲ್ಲದೆ ದೊಡ್ಡ ಗಾತ್ರದ ಗೊನೆಯನ್ನು ಬಿಡುತ್ತದೆ. ಗೊನೆಯು ಸಾಮಾನ್ಯವಾಗಿ 11-12 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಹಣ್ಣುಗಳು ಉತ್ಕೃಷ್ಟವಾಗಿ ಮಧ್ಯಮದಿಂದ ದೊಡ್ಡ ಗಾತ್ರವಿದ್ದು ನೇರವಾಗಿರ್ತವೆ.

ಹಳೆ ಅಡಿಕೆ ಕ್ವಿಂಟಾಲಿಗೆ 51,000 ರಿಂದ 54,500 ರೂಪಾಯಿಗಳು, ಹೊಸ ಅಡಿಕೆ 38,000 ರಿಂದ 45,000 ರೂಪಾಯಿಗಳು, ಕೋಕಾ 20,000 ರಿಂದ 24,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,016,000 ರಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ ಎರಡನೇ ವರ್ಗ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,800 ರಿಂದ 3,000 ರೂಪಾಯಿಗಳು, ಕಟ್ಟಾ ಸಾಂಬಾರ್ 2,850 ರಿಂದ 3,150 ರೂಪಾಯಿಗಳು, ಐಆರ್ 8 2,750 ರಿಂದ 2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,300 ರಿಂದ 4,400 ರೂಪಾಯಿಗಳು, ಕೆಂಪು ಬೆಲ್ಲ 4,000 ರಿಂದ 4,100 ರೂಪಾಯಿಗಳು, ಕಪ್ಪು ಬೆಲ್ಲ 4,100 ರಿಂದ 4,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 29,000 ರಿಂದ 34,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000 ರಿಂದ 48,000 ರೂಪಾಯಿಗಳು, ಕಚ್ಚಾ ಗೇರುಬೀಜ ಕ್ವಿಂಟಾಲಿಗೆ 8,000 ರಿಂದ 9,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,800 ರಿಂದ 2,500 ರೂಪಾಯಿಗಳು, ಕದಳಿ ಬಾಳೆ 2,600 ರಿಂದ 3,200 ರೂಪಾಯಿಗಳು, ಗಾಳಿ ಬಾಳೆಕಾಯಿ 1,800 ರಿಂದ 2,400 ರೂಪಾಯಿಗಳು, ನೇಂದ್ರ ಬಾಳೆಕಾಯಿ ಪ್ರತಿ ಕ್ವಿಂಟಾಲಿಗೆ 2,600 ರಿಂದ 2,800 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಕೇಳುಗರೆ, ಈಗ ವಿದ್ಯಾಭೂಷಣ ಹಾಡಿರುವ ಗೋಪಾಲದಾಸರ ರಚನೆಯನ್ನ ಕೇಳೋಣ. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೇನೆ, ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೇನೆ, ಬಂಧುಗಳು ಏನಿತ್ತರೈ ಗಜರಾಜಗೆ, ಅಂದಣವ ಕೊಡು ಎಂದು ಅತಿಶಯದಿ ಬೇಡುವೇನೆ, ಅಂದಣವ ಕೊಡು ಎಂದು ಅತಿಶಯದಿ ಬೇಡುವೇನೆ, ಅಂದಣವ ಏರಿದ ನಗುಶಯೇನಾದನೈ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಬೇಡುವೆನು ನಾನೊಂದ ಬೇಡತಕ್ಕುದ ದೇವ ಬೇಡುವೆನು ನಾನೊಂದ ಬೇಡತಕ್ಕುದ ದೇವ ನೀಡೇನೆಂಬುವುದು ನಿನ್ನ ಮನದಿಚ್ಛೆಯೇ ಮೂಡಲಾದ್ರೀಶ ಶ್ರೀ ಗೋಪಾಲ ವಿಠಲ ಮೂಡಲಾದ್ರೀಶ ಶ್ರೀ ಗೋಪಾಲ ವಿಠಲ ಬೇಡದಂತೆ ಪರರ ಮಾಡೆನ್ನ ದೊರೆಯೇ ಏನ ಬೇಡ